ಕಪಿಲ ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮ ತಿರುಮಕೂಡಲು ನರಸೀಪುರದಲ್ಲಿ ಮಹಾಕುಂಭಮೇಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಜಿಲ್ಲಾಡಳಿತ ಮತ್ತು ಮಹಾಕುಂಭಮೇಳ ಮಹೋತ್ಸವ ಸಮಿತಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ. ಇದೇ ತಿಂಗಳ 10, 11, 12 ಧಾರ್ಮಿಕ ಆಚರಣೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯಲಿವೆ. ಬನ್ನಿ, ಪವಿತ್ರ ಪುಣ್ಯಕ್ಷೇತ್ರದ ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ 10, 11, 12 ಮಹಾಕುಂಭಮೇಳದಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಕೆಲವಷ್ಟು ಮಾಹಿತಿಯನ್ನು ನಿಮಗಾಗಿ ನೀಡ್ತಾ ಇದ್ದಾರೆ ಮೈಸೂರು ಜಿಲ್ಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಂಡಿ ಸುದರ್ಶನ ಅವರು. ನಮಸ್ಕಾರ. ಇದೇ 2025 ಫೆಬ್ರವರಿ ತಿಂಗಳಿನ 10, 11 ಮತ್ತು 12 ತಾರೀಕಿಗೆ ಮೈಸೂರು ಜಿಲ್ಲೆ ತಿರುಮಕೂಡಲು ನರಸೀಪುರದ ಮಹಾಕ್ಷೇತ್ರದಲ್ಲಿ 13ನೇ ಮಹಾಕುಂಭಮೇಳವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಮಹಾಕುಂಭಮೇಳದ ಅಂಗವಾಗಿ 3 ದಿನಗಳು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಲಿಕ್ಕಾಗಿ ಒಟ್ಟು 3 ಸ್ಥಳಗಳಲ್ಲಿ ವೇದಿಕೆಗಳನ್ನು ನಿರ್ಮಿಸಲಾಗಿದೆ. ಪ್ರಧಾನವಾಗಿ ತ್ರಿವೇಣಿ ಸಂಗಮ ವೇದಿಕೆ ಇದೆ, ಕಾವೇರಿ ವೇದಿಕೆ ಅಂತ ಹೇಳಿ ಆದಿಚುಂಚನಗಿರಿ ಸಮುದಾಯದ ಭವನದ ಎದುರು ಒಂದು ವೇದಿಕೆಯನ್ನು ಕೂಡ ನಿರ್ಮಿಸಲಾಗಿದೆ. ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಬಳಿಯಲ್ಲಿ ಕಪಿಲಾ ವೇದಿಕೆ ಅಂತ ಹೇಳಿ ಒಟ್ಟು 3 ವೇದಿಕೆಗಳನ್ನು ನಿರ್ಮಿಸಲಾಗಿದೆ. ಗಂಗಾರತಿ ಮತ್ತು ಪುಣ್ಯಸ್ಥಾನದ ಜೊತೆಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಿರುವುದು ಜಿಲ್ಲಾಡಳಿತದ ಬಹಳ ವಿಶೇಷವಾಗಿ ಮುತುವರ್ಜಿಯಿಂದ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಇಲಾಖಾ ಸಚಿವರ ಮಾರ್ಗದರ್ಶನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಪ್ರತಿದಿನ ಬೆಳಗಿನ ಅವಧಿಯಲ್ಲಿ ಮತ್ತು ಸಂಜೆಯ ಅವಧಿಯಲ್ಲಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ವಾದ್ಯ ಸಂಗೀತ, ತತ್ವಪದ, ಜನಪದ ಸಂಗೀತ, ಭಕ್ತಿ ಸಂಗೀತ, ದಾಸರ ಪದಗಳು, ಹೀಗೆ ಬೇರೆ ಬೇರೆ ಕಲಾ ಪ್ರಕಾರಗಳ ಕಾರ್ಯಕ್ರಮಗಳನ್ನು 3 ವೇದಿಕೆಗಳಲ್ಲಿ ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಮೈಸೂರು ಜಿಲ್ಲೆ ಅಷ್ಟೇ ಅಲ್ಲದೆ ಚಾಮರಾಜನಗರ, ಮಂಡ್ಯ ಸೇರಿದಂತೆ ಹಲವು ಜಿಲ್ಲೆಗಳ ಕಲಾವಿದರುಗಳಿಗೆ ಅವಕಾಶವನ್ನು ನೀಡಲಾಗಿದೆ. 2ನೇ ದಿನ 11ನೇ ತಾರೀಕು ಸಂಜೆ 4 ಗಂಟೆಗೆ ಉತ್ಸವದ ನಿಮಿತ್ತ ಮೆರವಣಿಗೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಮಹಾತ್ಮರ ಸಂತರ ಹಾಗೂ ಮಹಾಮಂಡಲೇಶ್ವರ ಸಂಗಮ ಕ್ಷೇತ್ರದ ಪ್ರವೇಶದ ನಿಮಿತ್ತ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಪ್ರಾರಂಭವಾಗಿ ನರಸೀಪುರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಇಲ್ಲಿ ಸುಮಾರು 30 ಕಲಾತಂಡಗಳು ಭಾಗವಹಿಸಿ ಮೆರವಣಿಗೆಯನ್ನು ಅಚ್ಚುಕಟ್ಟಾಗಿ ಆಯೋಜನೆಯನ್ನು ಮಾಡಿದ್ದೇವೆ. ಅಲ್ಲಿ ನಾದಸ್ವರ, ಡೊಳ್ಳು ಕುಣಿತ, ನಗಾರಿ, ಗಾರುಡಿಗೊಂಬೆ, ತಮಟೆ, ವೀರಭದ್ರ ಕುಣಿತ, ಸೋಮನ ಕುಣಿತ, ವೀರಮಕ್ಕಳ ಕುಣಿತ, ಸುಗ್ಗಿ ಕುಣಿತ, ಜಗ್ಗಲಗಿ ಮೇಳ, ಚಂಡೆವಾದನ, ಕೊಡವನೃತ್ಯ, ಚಿಟ್ಟಿಮೇಳ, ಪೂಜಾ ಕುಣಿತ, ಹೀಗೆ ಹಲವಾರು ಕಲಾತಂಡಗಳನ್ನು ಆಯ್ಕೆ ಮಾಡಿಕೊಂಡು ಸುಮಾರೊಂದು 30 ಕಲಾತಂಡಗಳಿಂದ ವೈಭವಯುತವಾದಂತಹ ಮೆರವಣಿಗೆಯನ್ನು ಕೂಡ ಈ ಕಾರ್ಯಕ್ರಮದ ನಿಮಿತ್ತ ಆಯೋಜನೆಯನ್ನು ಮಾಡಲಾಗಿದೆ. ಈ ಇಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಎಲ್ಲ ಬರುವಂತಹ ಭಕ್ತಾದಿಗಳು, ಸಾರ್ವಜನಿಕರು ನೋಡಿ ಆಸ್ವಾದಿಸಬೇಕು ಅನ್ನೋದು ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮನವಿ. ಇದುವರೆಗೆ ಮಹಾಕುಂಭಮೇಳದಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕುರಿತಂತೆ ಕೆಲವಷ್ಟು ಮಾಹಿತಿಗಳನ್ನು ನೀಡಿದವರು ಮೈಸೂರು ಜಿಲ್ಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಂಡಿ ಸುದರ್ಶನ ಅವರು. ಮೈಸೂರು ಜಿಲ್ಲೆಯ ಕಾವೇರಿ ಕಪಿಲ ಸ್ಫಟಿಕ ಸರೋವರಗಳ ತ್ರಿವೇಣಿ ಸಂಗಮ ತಿರುಮಕೂಡಲು ನರಸೀಪುರದಲ್ಲಿ ಮಹಾಕುಂಭಮೇಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಜಿಲ್ಲಾಡಳಿತ ಮತ್ತು ಮಹಾಕುಂಭಮೇಳ ಮಹೋತ್ಸವ ಸಮಿತಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ 10, 11, 12 ಧಾರ್ಮಿಕ ಆಚರಣೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆಯಲಿವೆ. ಬನ್ನಿ, ಪವಿತ್ರ ಪುಣ್ಯಕ್ಷೇತ್ರದ ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗಿ. ಪುರಾಣ ಪ್ರಸಿದ್ಧ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ಇದೇ ತಿಂಗಳ 10, 11, 12

ಕಾಡು ಇದ್ದರೆ ನಾಡು, ಕಾಡನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕಾಡ್ಗಿಚ್ಚು ನಿರ್ವಹಣೆಗೆ ಕರ್ನಾಟಕ ಅರಣ್ಯ ಇಲಾಖೆ ಸಜ್ಜಾಗಿದೆ. ಶೇಕಡ 98% ಕಾಡ್ಗಿಚ್ಚಿಗೆ ಕಾರಣ ಮಾನವನ ಕಿಚ್ಚು, ನಿರ್ಲಕ್ಷ್ಯತೆ ಮತ್ತು ಅಜ್ಞಾನ. ಬನ್ನಿ ಜಾಗರೂಕರಾಗೋಣ, ಕಾಡ್ಗಿಚ್ಚನ್ನು ತಡೆಯೋಣ, ಅರಣ್ಯವನ್ನು ಉಳಿಸೋಣ. ಹೆಚ್ಚಿನ ಮಾಹಿತಿಗೆ ಅರಣ್ಯ ಸಹಾಯವಾಣಿ 1926 ಕರೆ ನೀಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ಇದೀಗ ಶ್ರೀನಾಥ್ ಬಸರೂರು ಅವರಿಂದ ಅಂಚೆ ಕಚೇರಿ ಕಾಯ್ದೆ 2023 ಮತ್ತು ಹೊಸ ನಿಯಮಾವಳಿಗಳು ಈ ಕುರಿತು ಮಾಹಿತಿ ಕೇಳೋಣ. ಭಾರತದಲ್ಲಿ ಸುಮಾರು 164,972 ಅಂಚೆ ಕಚೇರಿಗಳಿವೆ. ಪಟ್ಟಣ ಪ್ರದೇಶದಲ್ಲಿ 15,494 ಅಂಚೆ ಕಚೇರಿಗಳು ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 149,478 ಅಂಚೆ ಕಚೇರಿಗಳು ಇವೆ. ಹಿಮಾಚಲ ಪ್ರದೇಶದ ಹಿಕ್ಕಿಂ ಗ್ರಾಮದಲ್ಲಿ 1983 ಆರಂಭಗೊಂಡ ಅಂಚೆ ಕಚೇರಿಯು ಸಮುದ್ರ ಮಟ್ಟದಿಂದ 14,567 ಅಡಿಗಳಷ್ಟು ಎತ್ತರದಲ್ಲಿದ್ದು ಇದು ವಿಶ್ವದಲ್ಲಿಯೇ ಅತ್ಯಂತ ಹೆಚ್ಚು ಎತ್ತರದಲ್ಲಿರುವ ಅಂಚೆ ಕಚೇರಿಯಾಗಿದೆ. ಭಾರತದಲ್ಲಿ ಅಂಚೆ ಸೇವೆಯಿಂದ ಹೊರತಾದ ಒಂದು ಚಿಕ್ಕ ಭೂಪ್ರದೇಶವೂ ಇಲ್ಲ. ಕಾಶ್ಮೀರವೇ ಇರಲಿ, ಥಾರ್ ಮರುಭೂಮಿಯೇ ಇರಲಿ, ಕನ್ಯಾಕುಮಾರಿಯೇ ಇರಲಿ, ಭಾರತದ ಯಾವ ಮೂಲೆಯಲ್ಲಿರುವ ಯಾವ ಹಳ್ಳಿಯೇ ಇರಲಿ, ಅಲ್ಲೆಲ್ಲ ಅಂಚೆ ಸೇವೆ ಲಭ್ಯವಿದೆ. ಅಲ್ಲೆಲ್ಲ ಅಂಚೆ ಅಣ್ಣನ ಪತ್ರ, ಬಟವಾಡೆ, ಮನಿ ಆರ್ಡರ್ ಪಾವತಿ, ಬ್ಯಾಂಕಿಂಗ್ ಸೇವೆಗಳು ನಿರಂತರವಾಗಿ ಜನರಿಗೆ ಲಭ್ಯವಾಗುತ್ತಿದೆ. ಇಂತಹ ವಿಶಿಷ್ಟವಾದ ಭಾರತೀಯ ಅಂಚೆ ವ್ಯವಸ್ಥೆಗೆ ಅನೇಕ ಶತಮಾನಗಳ ಇತಿಹಾಸವಿದೆ. ಭಾರತದ ಮೊತ್ತ ಮೊದಲ ಅಂಚೆ ಕಚೇರಿ 1727 ಕಲ್ಕತ್ತಾದಲ್ಲಿ ಪ್ರಾರಂಭವಾಯಿತು. ನಂತರ ಇದು ಪ್ರೆಸಿಡೆನ್ಸಿ ಅಂಚೆ ಕಚೇರಿಯಾಗಿ 1774 ಉನ್ನತೀಕರಣಗೊಂಡಿತು. 1786 ಮದ್ರಾಸಿನಲ್ಲಿ ಅಂದರೆ ಈಗಿನ ಚೆನ್ನೈನಲ್ಲಿ ಮತ್ತು 1793 ಮುಂಬೈಯಲ್ಲಿ ಪ್ರೆಸಿಡೆನ್ಸಿ ಅಂಚೆ ಕಚೇರಿಗಳು ಆರಂಭಗೊಂಡವು. ನಂತರ ದೇಶದೆಲ್ಲೆಡೆ ಅಂಚೆ ಕಚೇರಿಗಳು ಆರಂಭವಾಗುತ್ತಾ ಬಂದು ಅಂಚೆ ಸೇವೆಯು ಒಂದು ಸಾಂಸ್ಥಿಕ ರೂಪವನ್ನು ಪಡೆಯುತ್ತಿದ್ದಂತೆ ಮೊದಲ ಅಂಚೆ ಕಚೇರಿ ಕಾಯಿದೆಯು 1837 ಜಾರಿಗೆ ಬಂದಿತ್ತು. ನಂತರ 1854 ಹೊಸ ಕಾಯಿದೆಯು ಜಾರಿಗೆ ಬಂತು. ಈ ಕಾಯಿದೆಯು ಅನೇಕ ಬಾರಿ ಪರಿಷ್ಕರಣೆಗೊಂಡು 1866 ಇನ್ನೊಂದು ಕಾಯಿದೆ ಜಾರಿಗೆ ಬಂತು. ಈ 1866 ಕಾಯಿದೆಗೆ 1882, 1895 ಮತ್ತು 1896 ಅನೇಕ ಪರಿಷ್ಕರಣೆಗಳಾದವು. ನಂತರ 1898 ಪರಿಷ್ಕೃತ ಅಂಚೆ ಕಚೇರಿ ಕಾಯಿದೆ ಜಾರಿಯಾಯಿತು. ನಂತರದ ವರ್ಷಗಳಲ್ಲಿ ಅಂಚೆ ಸೇವೆಯಲ್ಲಿ ಅನೇಕ ಮಾರ್ಪಾಡುಗಳು ಆದವು. ಇತ್ತೀಚಿನ ದಿನಗಳಲ್ಲಿ ಅನೇಕ ಹೊಸ ಸೇವೆಗಳ ಮೂಲಕ ಅಂಚೆ ಸೇವೆಯು ನಾವೀನ್ಯತೆಯನ್ನು ಪಡೆದು ಜನಜೀವನದ ಅವಿಭಾಜ್ಯ ಅಂಗವಾಗಿದೆ. ಬದಲಾಗುತ್ತಿರುವ ಕಾಲದ ಅಗತ್ಯತೆಗೆ ತಕ್ಕಂತೆ ಜನರಿಗೆ ಅತ್ಯುತ್ತಮವಾದ ಸೇವೆಯನ್ನು ನೀಡಲು ಭಾರತ ಸರ್ಕಾರವು ನೂತನವಾಗಿ ಅಂಚೆ ಕಚೇರಿ ಕಾಯಿದೆ 2023 ಜಾರಿಗೊಳಿಸಿದೆ. ಈ ಹೊಸ ಕಾಯಿದೆಯು 18 June 2024 ಭಾರತದಾದ್ಯಂತ ಜಾರಿಗೊಂಡಿದೆ. ಈ ಮೂಲಕ 1898 ಹಳೆಯ ಕಾಯಿದೆಯು ರದ್ದುಗೊಂಡಿದೆ. 1898 ಕಾಯಿದೆಯನ್ನು ಹೋಲಿಸಿದರೆ 2023 ಕಾಯಿದೆಯಲ್ಲಿ ಅನೇಕ ವಿಶೇಷತೆಗಳಿವೆ. ಹಳೆಯ ಕಾಯಿದೆಯಲ್ಲಿ 77 ಸೆಕ್ಷನ್ಗಳಿದ್ದವು, ಈಗಿನ ಕಾಯಿದೆಯಲ್ಲಿ 16 ಸೆಕ್ಷನ್ಗಳಿವೆ ಮತ್ತು ಸರಳವಾದ ಭಾಷೆಯಲ್ಲಿದೆ. ಅಂಚೆ ಕಚೇರಿ ಕಾಯ್ದೆ 2023 ಅಡಿಯಲ್ಲಿ ಹೊಸದಾಗಿ ಅಂಚೆ ಕಚೇರಿ ನಿಯಮಾವಳಿ 2024 ಮತ್ತು ಅಂಚೆ ಕಚೇರಿ ರೆಗ್ಯುಲೇಷನ್ 2024 ಇವುಗಳು 16 December 2024 ಜಾರಿಗೆ ಬಂದಿದೆ. ಇದರಿಂದಾಗಿ 1933 ಅಂಚೆ ಕಚೇರಿ ನಿಯಮಾವಳಿ ರದ್ದುಗೊಂಡಿದೆ. ಅದರಲ್ಲಿ 225 ನಿಯಮಾವಳಿಗಳಿದ್ದವು, ಈಗ ಕೇವಲ 19 ನಿಯಮಾವಳಿಗಳಿದ್ದು ಅತ್ಯಂತ ಸರಳೀಕೃತಗೊಳಿಸಲಾಗಿದೆ. ಅಂಚೆ ಕಚೇರಿ ರೆಗ್ಯುಲೇಷನ್ 2024 180 ರೆಗ್ಯುಲೇಷನ್ಗಳಿವೆ. ಅಂಚೆ ಸೇವೆಯನ್ನು ಇನ್ನಷ್ಟು ಜನಸ್ನೇಹಿಗೊಳಿಸಲು ಈ ಕಾಯಿದೆ, ನಿಯಮಾವಳಿ ಮತ್ತು ರೆಗ್ಯುಲೇಷನ್ ಸಹಕಾರಿಯಾಗಲಿದೆ. ಅಂಚೆ ಚೀಟಿಯನ್ನು ತಯಾರಿಸುವ, ಅದನ್ನು ಬಿಡುಗಡೆಗೊಳಿಸುವ ಮತ್ತು ಅಧಿಕೃತವಾಗಿ ಅದನ್ನು ಚಲಾವಣೆಗೊಳಿಸುವ ಅಧಿಕಾರ ಅಂಚೆ ಇಲಾಖೆಗೆ ಮಾತ್ರ ಇದೆ. ಈಗಿರುವ ಪಿನ್ಕೋಡ್ ವ್ಯವಸ್ಥೆಯ ಜೊತೆಗೆ ವಿಳಾಸದಾರರನ್ನು ಕ್ಷಿಪ್ರವಾಗಿ ತಲುಪಲು ಪೋಸ್ಟ್ ಕೋಡ್ ಎಂಬ ಇನ್ನೊಂದು ಹೊಸ ವ್ಯವಸ್ಥೆ ಕೂಡ ಜಾರಿಗೆ ಬರಲಿದೆ. ಭಾರತದಿಂದ ವಿದೇಶಗಳಿಗೆ ರವಾನಿಸಲ್ಪಡುವ ಮತ್ತು ವಿದೇಶಗಳಿಂದ ಭಾರತಕ್ಕೆ ರವಾನಿಸಲ್ಪಡುವ ಪತ್ರ ಪಾರ್ಸೆಲ್ಗಳ ಬಟವಾಡೆಯಲ್ಲಿ ಉತ್ಕೃಷ್ಟ ಸೇವೆ ನೀಡಲು, ವಿದೇಶಗಳೊಡನೆ ವಿಶೇಷವಾದ ಸಂವಹನವನ್ನು ಸಾಧಿಸಲು ಹೊಸ ಕಾಯಿದೆ ಅನುವು ಮಾಡಿಕೊಡಲಿದೆ. ಪತ್ರಗಳ ಮೇಲೆ, ಪಾರ್ಸೆಲ್ಗಳ ಮೇಲೆ ಅಂಚೆ ಕಚೇರಿಯಿಂದ ಮಾಡಲಾಗುವ ಗುರುತು ಅಥವಾ ಶರಾಗಳಿಗೆ ಕಾನೂನಿನಲ್ಲಿ ವಿಶೇಷ ಮಾನ್ಯತೆಯು ದೊರಕಿದೆ. ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಯಿಂದ ಅಂಚೆ ಕಚೇರಿಗೆ ಪಾವತಿಯಾಗಲು ಬಾಕಿಯಾದ ಮೊತ್ತವನ್ನು ಪಡೆಯಲು ಕಾನೂನಾತ್ಮಕ ವ್ಯವಸ್ಥೆಯನ್ನು ಜಾರಿಗೊಳಿಸಿದೆ. ರಾಷ್ಟ್ರದ ರಕ್ಷಣೆ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಅಂಚೆ ಕಚೇರಿಯ ಮೂಲಕ ರವಾನೆಯಾಗುತ್ತಿರುವ ಯಾವುದೇ ವಸ್ತುವನ್ನು ಅಗತ್ಯ ಸಂದರ್ಭಗಳಲ್ಲಿ ಪ್ರತಿಬಂಧಿಸಿ ಅದನ್ನು ಸಕ್ಷಮ ಪ್ರಾಧಿಕಾರದ ಮುಂದೆ ಹಾಜರುಪಡಿಸಿ ಮುಂದಿನ ತನಿಖೆಗೆ ಒಳಪಡಿಸುವ ಅವಕಾಶವೂ ಕೂಡ ಈ ಕಾಯ್ದೆಯಲ್ಲಿದೆ. ಇದಕ್ಕೆ ನಿರ್ದಿಷ್ಟ ಅಂಚೆ ಪ್ರಾಧಿಕಾರದಿಂದ ಒಪ್ಪಿಗೆಯನ್ನು ಪಡೆಯಬೇಕಾಗುತ್ತದೆ ಮತ್ತು ಸೂಚಿತ ವಿಧಾನವನ್ನು ಅನುಸರಿಸಬೇಕಾಗುತ್ತದೆ. ಅಂಚೆ ಸೇವೆಗಳಲ್ಲೂ ಕೆಲವು ಬದಲಾವಣೆಗಳು 16 ಡಿಸೆಂಬರ್ 2024 ಜಾರಿಗೆ ಬಂದಿದೆ. ಪತ್ರಗಳನ್ನು ಮೊದಲು 2 ಕಿಲೋಗ್ರಾಂ ವರೆಗೆ ಕಳಿಸಬಹುದಾಗಿತ್ತು, ಈಗ 500 ಗ್ರಾಂ ವರೆಗೆ ಪತ್ರಗಳಿಗೆ ಅವಕಾಶವಿದೆ. ಅದಕ್ಕಿಂತ ಜಾಸ್ತಿ ಇದ್ದಲ್ಲಿ ಅದು ಇಂಡಿಯಾ ಪೋಸ್ಟ್ ಪಾರ್ಸೆಲ್ ಎಂದು ಪರಿಗಣಿತವಾಗುತ್ತದೆ. ಈ ಮೊದಲು ಇದ್ದ ರಿಜಿಸ್ಟರ್ಡ್ ಪಾರ್ಸೆಲ್ ಈಗ ಇಂಡಿಯಾ ಪೋಸ್ಟ್ ಪಾರ್ಸೆಲ್ ಎಂದು ಬದಲಾವಣೆಗೊಂಡಿದೆ. 35 ಕಿಲೋಗ್ರಾಂ ವರೆಗೂ ಇಂಡಿಯಾ ಪೋಸ್ಟ್ ಪಾರ್ಸೆಲ್ ಅಥವಾ ಸ್ಪೀಡ್ ಪೋಸ್ಟ್ ಪಾರ್ಸೆಲ್ಗಳನ್ನು ಕಳಿಸಬಹುದಾಗಿದೆ. ನೋಂದಾಯಿತ ಅಲ್ಲದ ಅಂದರೆ ಅನ್ರಿಜಿಸ್ಟರ್ಡ್ ಪಾರ್ಸೆಲ್ ಸೇವೆ ಈಗ ಇರುವುದಿಲ್ಲ. ಇಂಡಿಯಾ ಪೋಸ್ಟ್ ಪಾರ್ಸೆಲ್ ಅಥವಾ ಸ್ಪೀಡ್ ಪೋಸ್ಟ್ ಪಾರ್ಸೆಲ್ ಅನ್ನು ಕಳಿಸುವಾಗ ಒಂದು ಸ್ವಯಂ ಘೋಷಣೆಯ ಫಾರ್ಮ್ ಅನ್ನು ಗ್ರಾಹಕರು ಭರ್ತಿ ಮಾಡಿ ಅಂಚೆ ಕಚೇರಿಗೆ ಸಲ್ಲಿಸಬೇಕಾಗ್ತದೆ. ಈ ಮೊದಲು ಬುಕ್ ಪೋಸ್ಟ್ ಅಂದರೆ ತೆರೆದ ಅಂಚೆಯಲ್ಲಿ 6 ವಿಧಗಳಿದ್ದವು, ಆದರೆ ಈಗ ಕೇವಲ 4 ತರಹದ ಬುಕ್ ಪೋಸ್ಟ್ ಸೇವೆ ಅಂದರೆ ನೋಂದಾಯಿತ ವೃತ್ತಪತ್ರಿಕೆ, ನಿಯತಕಾಲಿಕ, ಬ್ಲೈಂಡ್ ಲಿಟರೇಚರ್ ಮತ್ತು ಸಾಮಾನ್ಯ ತೆರೆದ ಅಂಚೆ ಸೇವೆಗಳು ಲಭ್ಯ ಇದೆ. ಅಂಚೆ ಕಾರ್ಡಿನಲ್ಲಿ ಈ ಮೊದಲು 4 ವಿಧಗಳಿದ್ದು ಈಗ ಒಂದೇ ವಿಧ ಚಲಾವಣೆಯಲ್ಲಿ ಇದೆ. ಅಂಚೆ ಕಾರ್ಡನ್ನು ನೋಂದಾಯಿತ ಅಂಚೆಯಲ್ಲಿ ಕೂಡ ನಿಗದಿತ ಶುಲ್ಕವನ್ನು ಪಾವತಿಸಿ ಕಳಿಸುವ ವ್ಯವಸ್ಥೆ ಈಗ ಜಾರಿಗೊಂಡಿದೆ. ನೋಂದಾಯಿತ ವೃತ್ತಪತ್ರಿಕೆ ಅಂದರೆ ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ ಗರಿಷ್ಠ ವಾರಕ್ಕೊಮ್ಮೆಯಾದರೂ ಪ್ರಕಟವಾಗುತ್ತಿದ್ದಲ್ಲಿ ಮಾತ್ರ ಅಂಚೆ ಇಲಾಖೆಯಲ್ಲಿ ನೋಂದಾಯಿಸಿ ವಿನಾಯಿತಿ ದರದಲ್ಲಿ ರವಾನಿಸಬಹುದಾಗಿದೆ. ಒಂದೊಮ್ಮೆ ಪಾಕ್ಷಿಕ, ಮಾಸಿಕ, ತ್ರೈಮಾಸಿಕ, ವಾರ್ಷಿಕ ಇತ್ಯಾದಿ ಪತ್ರಿಕೆಗಳಾಗಿದ್ದಲ್ಲಿ ಅವುಗಳನ್ನು ತೆರೆದ ಅಂಚೆಯಲ್ಲಿ ಪೀರಿಯಾಡಿಕಲ್ ಅಂದರೆ ನಿಯತಕಾಲಿಕ ಎಂಬ ವರ್ಗದಡಿಯಲ್ಲಿ ಮಾತ್ರ ಅದಕ್ಕೆ ಅನ್ವಯಿಸುವ ಅಂಚೆ ದರವನ್ನು ಪಾವತಿಸುವ ಮೂಲಕ ಕಳಿಸಬಹುದು. ಇಂತಹ ಪತ್ರಿಕೆಗಳನ್ನು ಅಂಚೆ ಇಲಾಖೆಯಲ್ಲಿ ಪ್ರತ್ಯೇಕವಾಗಿ ನೋಂದಾಯಿಸುವುದಿಲ್ಲ, ಆದರೆ ಆ ವೃತ್ತಪತ್ರಿಕೆಗಳು ಪ್ರೆಸ್ ಅಂಡ್ ರಿಜಿಸ್ಟ್ರೇಷನ್ ಆಫ್ ಪೀರಿಯಾಡಿಕಲ್ಸ್ ಆಕ್ಟ್ 2023 ಇದರ ಅಡಿಯಲ್ಲಿ ನೋಂದಾಯಿತವಾಗಿರಬೇಕು. ಈ ಮೊದಲು ಇದ್ದ ವ್ಯಾಲ್ಯೂ ಪೇಯಬಲ್ ಪೋಸ್ಟ್ ಅಂದರೆ VPP ಸೇವೆಯು ಈಗ ಲಭ್ಯವಿರುವುದಿಲ್ಲ. ಅದರ ಬದಲಾಗಿ ಹೆಚ್ಚು ಅನುಕೂಲತೆಗಳಿರುವ ಕ್ಯಾಶ್ ಆನ್ ಡೆಲಿವರಿ ಅಂದರೆ ಬಟವಾಡೆಯ ಸಮಯದಲ್ಲಿ ಹಣ ಪಾವತಿ ಮಾಡಿ ತೆಗೆದುಕೊಳ್ಳುವ ಸೇವೆ ಈಗ ಲಭ್ಯವಿದೆ. ಈಗ ರಿಟೇಲ್ ಗ್ರಾಹಕರಿಗೂ ಕೂಡ ಈ ಸೇವೆ ಲಭ್ಯವಾಗಲಿದೆ. ಇನ್ನು ಅಂಚೆ ಕಚೇರಿಗಳಲ್ಲಿ ಇಂಡಿಯನ್ ಪೋಸ್ಟಲ್ ಆರ್ಡರ್ಗಳು ಮೊದಲು ₹1, ₹2, ₹5, ₹7, ₹10, ₹20 ಮತ್ತು ₹100 ಮುಖಬೆಲೆಗಳಲ್ಲಿ ಲಭ್ಯವಿದ್ದವು. ಈಗ ₹10, ₹20, ₹50 ಮತ್ತು ₹100 ಮುಖಬೆಲೆಗಳಲ್ಲಿ ಮಾತ್ರ ಇಂಡಿಯನ್ ಪೋಸ್ಟಲ್ ಆರ್ಡರ್ಗಳು ಲಭ್ಯ ಇದೆ. ಈ ಮೊದಲು ಮನಿ ಆರ್ಡರ್ಗಳನ್ನು ಕಳಿಸುವಾಗ ಪ್ರತಿ ಮನಿ ಆರ್ಡರಿನ ಮೊತ್ತ ₹5,000 ಮೀರುವಂತಿರಲಿಲ್ಲ, ಆದರೆ ಈಗ ₹10,000 ವರೆಗೂ ಮನಿ ಆರ್ಡರ್ಗಳನ್ನು ಕಳಿಸಬಹುದಾಗಿದೆ. ಅಲ್ಲದೆ ಯಾವುದೇ ವ್ಯಕ್ತಿಯು ಮನಿ ಆರ್ಡರ್ ಮೂಲಕ ಪ್ರತಿ ತಿಂಗಳು ಪಡೆಯಬಹುದಾದ ಹಣ ₹20,000 ಮೀರುವಂತಿಲ್ಲ ಎನ್ನುವ ಒಂದು ಹೊಸ ನಿಬಂಧನೆ ಕೂಡ ಜಾರಿಗೆ ಬಂದಿದೆ. ಆದರೆ ಇದು ವೈಯಕ್ತಿಕವಾಗಿ ಕಳುಹಿಸಲ್ಪಡುವ ಮನಿ ಆರ್ಡರ್ಗಳಿಗೆ ಅನ್ವಯಿಸುತ್ತದೆ. ಹೀಗೆ ಬದಲಾದ ಕಾಲಘಟ್ಟದಲ್ಲಿ ಗ್ರಾಹಕರ ಹಿತ, ಗ್ರಾಹಕರ ಸುರಕ್ಷತೆ ಹಾಗೂ ರಾಷ್ಟ್ರದ ಸುರಕ್ಷತೆಗಳಿಗೆ ಪೂರಕವಾಗಿ ಅಂಚೆ ಕಚೇರಿ ಕಾಯ್ದೆ 2023, ಅಂಚೆ ಕಚೇರಿ ನಿಯಮಾವಳಿ 2024 ಹಾಗೂ ಅಂಚೆ ಕಚೇರಿ ರೆಗ್ಯುಲೇಷನ್ 2024 ಜಾರಿಗೆ ಬಂದಿದೆ. ವಿಶಾಲವಾದ ಭಾರತ ದೇಶದಲ್ಲಿ ಬಹುದೊಡ್ಡ ಸೇವಾ ಜಾಲದ ಮೂಲಕ ಅಂಚೆ ಕಚೇರಿಗಳು ಜನರ ದೈನಂದಿನ ಜೀವನದಲ್ಲಿ ಅತ್ಯಮೂಲ್ಯವಾದ ಪಾತ್ರವನ್ನು ವಹಿಸುತ್ತಿವೆ. ಹೊಸ ಅಂಚೆ ಕಚೇರಿ ಕಾಯಿದೆ, ನಿಯಮಾವಳಿ ಮತ್ತು ರೆಗ್ಯುಲೇಷನ್ಗಳ ಅಡಿಯಲ್ಲಿ ಅಂಚೆ ಕಚೇರಿಗಳು ಇನ್ನಷ್ಟು ಉತ್ತಮ ಸೇವೆಯನ್ನು ಜನರಿಗೆ ನೀಡಲಿವೆ. ಇದುವರೆಗೂ ಶ್ರೀನಾಥ್ ಬಸ್ರೂರು ಅವರಿಂದ ಅಂಚೆ ಕಚೇರಿ ಕಾಯ್ದೆ 2023 ಮತ್ತು ಹೊಸ ನಿಯಮಾವಳಿಗಳು ಈ ಕುರಿತು ಮಾಹಿತಿ ಕೇಳಿದಿರಿ.

ಹೋದ್ಸಲ ಒಟ್ಟು ಟೋಟಲ್ ನಮ್ದು 8-9 ಎಕರೆ ತನಕ ಇತ್ತು, ಈ ಸಲ ಅದಕ್ಕಿಂತ ಜಾಸ್ತಿ ಎಲ್ಲ ಮಾಡ್ತೇನೆ ಅಂತ ಹೇಳ್ತಾನೆ. ಸರಿ, ಹೌದು. ಅದರಿಂದ ಅವರಿಗೂ ಸ್ವಲ್ಪ ಮಕ್ಕಳಿಗೂ ಕೂಡ ಇದರಲ್ಲಿ ಸ್ವಲ್ಪ ಆಸಕ್ತಿ ಉಂಟು. ಆಸಕ್ತಿ ಅಂದ್ರೆ ಹಣ ಸಿಗ್ತದೆ ಅಂತ, ಈಗ ಖರ್ಚು ಮಾಡಿದೆ ಒಮ್ಮೆಗೆ ಹಣ ಸಿಕ್ತು. ನಾವು ಇಲ್ಲಿ ನಾಳಿಲ್ ತಾರಿ ಅಂತ ಮಿಲ್ ಉಂಟು, ಅಲ್ಲಿಗೆ ಕೊಂಡೋಗಿ ಎಲ್ಲ ಹಾಕಿದ್ದು ಭತ್ತ ಟೆಂಪೋದಲ್ಲಿ, ಅಲ್ಲಿ ಹಣ ಬಂತು, ಅವನಿಗೆ ಖುಷಿ ಆಯ್ತು. ಇನ್ನು ಯೂಸ್ ಸಲ ಜಾಸ್ತಿ ಮಾಡುವ ಅಂದ್ರೆ ಕೃಷಿಯಲ್ಲಿ ಕೂಡ ಹಣ ಸಿಕ್ಕಿದ್ರೆ ಮುಂದಿನ ಯುವಕರು ಅದರಲ್ಲಿ ಬರಬಹುದು. ಹೌದು, ಯಾವ್ದ್ರಲ್ಲಿ ಲಾಭ ಉಂಟು ಅದರಲ್ಲಿ ಮುಂದೆ ಬರ್ತಾರೆ ಅಷ್ಟೇ. ಅಷ್ಟೇ, ಒಳ್ಳೇದು ಗಂಗಾಧರ್ ಅವರೇ. ಮುಖ್ಯವಾಗಿ ನಿಮ್ಮ ಬೇರೆ ಬೇರೆ ಕೃಷಿಯ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಗಂಗಾಧರ ದೇವಾಡಿಗ ಅವರ ಮಿಶ್ರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಸ್ ಸೂರ್ಯನಾರಾಯಣ ಭಟ್. ಹಮ್ನೆ ಫಸಲ್ ಬೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ ದೂರಾಗಿಸಿದೆ.